ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50 ಹಾಗೂ 48 ಸೆಕೆಂಡ್ಗಳು. ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ನಿಟ್ಟೆಯ ನಿರ್ಮಾತೃ ಕೆಎಸ್ ಹೆಗಡೆ, ಪ್ರಾಯೋಜಕರು ನಿಟ್ಟೆ ವಿಶ್ವವಿದ್ಯಾಲಯ, ದೇರಳಕಟ್ಟೆ, ಮಂಗಳೂರು. ನ್ಯಾಯಾಂಗದ ಘನತೆ ಎತ್ತಿ ಹಿಡಿದವರು ಸಭಾಪತಿ ಮಾದರಿ ಜನಪ್ರತಿನಿಧಿ ಮರಣೆ ಮಣ್ಣಿಗೆ ನಿಟ್ಟೆಯ ಕಟ್ಟಿ ವಿನಯದಿ ಜ್ಞಾನವ ಪ್ರವಹಿಸಿದರು ಕೆಎಸ್ ಹೆಗ್ಡೆಯವರು. ನಿಟ್ಟೆಯ ನಿರ್ಮಾತೃ ಕೌಡೂರು ಸದಾನಂದ ಹೆಗ್ಡೆ. ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ ನಿಟ್ಟೆ, ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ನಿಟ್ಟೆ ವಿದ್ಯಾಸಂಸ್ಥೆಗಳು. ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ವೆಬ್ಸೈಟ್ www.nitte.edu.in. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಕೇಳುಗರೆ, ನ್ಯಾಯಮೂರ್ತಿ ಕೆಎಸ್ ಹೆಗಡೆ ಈ ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ವೈಸ್ ಚಾನ್ಸೆಲರ್ ಆಗಿರ್ತಕ್ಕಂತಹ ಡಾಕ್ಟರ್ ಸತೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ಸರ್, ತಾವು ವಿದ್ಯಾರ್ಥಿಯಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಕೆಎಸ್ ಹೆಗಡೆಯವರು ನಿಮ್ಮ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನ ಬೀರಿದ್ರು ಸರ್? ನಾನು ಮೈಸೂರು ವೈದ್ಯಕೀಯ ಸಂಸ್ಥೆಯಲ್ಲಿ ನನ್ನ MBBS ಕೋರ್ಸ್ ಅನ್ನು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ. ಯಾಕಂತ ಹೇಳಿದ್ರೆ, ಸುಪ್ರಸಿಡ ಆದಾಗ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಆಮೇಲೆ ಆ ನಂತರ ಆದಂತ ಒಂದು ಘಟನೆ ನಮ್ಮ ಸ್ವಾತಂತ್ರ್ಯೋತ್ತರ ಭಾರತ ಇತಿಹಾಸದಲ್ಲಿ ಒಂದು ಅಚ್ಚಳಿಯದೆ ಉಳಿಯುವಂತ ಒಂದು ಘಟನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದ್ರೆ, ಡೆಮೋಕ್ರಸಿಗೆ ಅಂದ್ರೆ ಹೇಳಿದ್ರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಅಡಿಪಾಯವನ್ನು ಗಟ್ಟಿ ಮಾಡಿದಂತ ಪರಿಸ್ಥಿತಿ ಆಗಿದೆ. ಸಾಂಸ್ಕೃತಿಕ ಸಂಸ್ಥೆಗಳಲ್ಲಿ ಅದನ್ನು ಸದೃಢಗೊಳಿಸುವಲ್ಲಿ ಪಾತ್ರವನ್ನು ವಹಿಸಿದಂತ ಈ ಸಂದರ್ಭಗಳು ಆಗ ವಿದ್ಯಾರ್ಥಿ ದೆಸೆಯಲ್ಲಿದ್ದ ನಮ್ಗೆ ಒಂದು ರೀತಿಯ ಉತ್ತಮ ಪರಿಣಾಮ ಬೀರಿತ್ತು ಅಂತ ನಾನು ಹೇಳಬಲ್ಲೆ. ಆದ್ರೆ ಅವರು ಮಾಡಿದಂತ ಎಲ್ಲ ಮೌಲ್ಯಗಳನ್ನು, ಸ್ವಚ್ಛವಾದಂತ ಒಂದು ರಾಜಕಾರಣವನ್ನು ಹೇಗೆ ಅವರು ಪ್ರತಿಪಾದಿಸುತ್ತಿದ್ರು ಎನ್ನುವುದನ್ನು ನಾನು ಬಹಳಷ್ಟು ಮೆಚ್ಚಿಕೊಂಡೆ ಮತ್ತು ಅದನ್ನು ನನ್ನ ಜೀವನದಲ್ಲಿ ಸ್ವಲ್ಪ ಪರಿಣಾಮ ಬೀರಿತ್ತು ಅಂತ ಹೇಳ್ಬೋದು. ಕೆಎಸ್ ಹೆಗಡೆಯವರು ಬದುಕಿದ್ದ ಒಂದು ರೀತಿಯನ್ನೇ ಸಂದೇಶ ಅಂತ ಹೇಳ್ಬೋದಾ ಸರ್? ಜಸ್ಟಿಸ್ ಕೆಎಸ್ ಹೆಗಡೆ ಹೇಳುವುದಂದ್ರೆ, ಅವರು ನಮ್ಗೆ ಮುಖ್ಯವಾಗಿ ಕಾಣೋದು ಸತ್ಯ ನಿಷ್ಠೆ ಮತ್ತು ಮಾನವೀಯ ಮೌಲ್ಯಗಳು ಅವರಲ್ಲಿ ಮುಖ್ಯವಾಗಿ ಕಾಣುವಂತ. ಜಸ್ಟಿಸ್ ಕೆಎಸ್ ಹೆಗಡೆ ಅವರು ನಮ್ಗೆ ನೀಡಿದಂತ ಒಂದು ಸಂದೇಶ ಅಂತ ಹೇಳಿದ್ರೆ, ಯಾವಾಗಲೂ ತಾವು ಹುಟ್ಟಿದ ಊರನ್ನು ಮರೆಯಬಾರದು. ಅದನ್ನು ಕೆಎಸ್ ಹೆಗಡೆ ಮಾಡಿದ್ರು. ಕೆಎಸ್ ಹೆಗಡೆ ಅವರು ನಿವೃತ್ತರಾದ ಮೇಲೆ ಕೂಡಲೇ ಅವರು ಪತ್ರದಲ್ಲಿ ಬಂದು ನೆಲೆಸಿದ್ರು. ಅವರ ಬದುಕಿನ ವೈಖರಿಯನ್ನ ಯಾವ ರೀತಿ ನಾವೊಂದು ಸಂದೇಶವಾಗಿ ತಗೋಬೇಕು ಅಂತ ಹೇಳ್ತೀರಾ? ಅವ್ರು ಹಾಕಿದಂತ ಒಂದು ಬೀಜ ಈಗ ಮೊಳಕೆ ಹೊಡೆದು ಒಂದು ದೊಡ್ಡ ಬೃಹತ್ ಮರವಾಗಿ ಬೆಳೀತಾ ಇರುತ್ತೆ. ಅಂದ್ರೆ ಜನರಲ್ಲಿ ಒಂದು ಮೌಲ್ಯಯುತವಾದಂತ ಸಾಮಾಜಿಕ ಮೌಲ್ಯವನ್ನು ಪ್ರತಿಪಾದಿಸುವ ಮತ್ತು ಉತ್ಕೃಷ್ಟವಾದಂತ ಆರೋಗ್ಯ ಮತ್ತು ಶಿಕ್ಷಣ ಕೊಡುವ ಸಂಸ್ಥೆಯಾಗಿ ಬೆಳೆದಿರೋದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ಬೋದು. ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ಇಂದು ನಮ್ಮ ಜನತೆಗೆ ಏನು ಒಂದು ಸಂದೇಶ ಹೇಳ್ತೀವಿ? ತೋರಿಸಿದ ದಾರಿ ಅಂತ ಹೇಳಿದ್ರೆ, ನಾವು ಒಂದು ಮೌಲ್ಯಯುತವಾದಂತ ಮತ್ತು ಸತ್ಯ ನಿಷ್ಠೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಜೀವನ ಸಾಗಿಸಬೇಕನ್ನೋ ಒಂದು, ಯಾವಾಗಲೂ ಸರಳ ಜೀವನವನ್ನು ಮಾಡಿ ಜನರಿಗೆ ತನ್ನಿಂದ ಆದಷ್ಟು ಸಹಕಾರ ಸಹಾಯವನ್ನು ಮಾಡ್ಬೇಕನ್ನೋ ಒಂದು ತೋರಿಸಿಕೊಟ್ಟ ದಾರಿ. ಅದು ಕೂಡ ನಾವೆಲ್ಲ ನಮ್ಮ ಯುವ ಜನತೆಗೆ ಅವರ ಆದರ್ಶವನ್ನು ಪಾಲಿಸಲಿಕ್ಕೆ ತೋರಿಸಿಕೊಟ್ಟ ಉದಾಹರಣೆ. ಸರ್, ಕೆಎಸ್ ಹೆಗಡೆಯವರ ಕೊನೆಯ ದಿನದ ಬಗ್ಗೆ ಹೇಳಿ ಸರ್. ಜಸ್ಟಿಸ್ ಕೆಎಸ್ ಹೆಗಡೆಯವರ ದೇಹಾಂತದ ಬಳಿಕ ಅವರ ಅಂತಿಮ ಸಂಸ್ಕಾರವು ನಿಟ್ಟೆ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆದಿದ್ದು, ಅಲ್ಲಿ ಸನ್ಮತಿ ಎಂಬ ಹೆಸರಿನಲ್ಲಿ ಒಂದು ಪುಣ್ಯ ಸ್ಥಳವಾಗಿ ಮಾಡಿ ಅದಕ್ಕೆ ನೆಲೆ ನಿಂತಿದೆ. ಅದರ ವಿಸಿಟಿಂಗ್ ಪ್ಲೇಸ್ ಆಗ್ತಾ ಇದೆ. ಅದು ಅಲ್ಲದೆ ಅವರ ಹೆಸರಿನಲ್ಲಿ ವರ್ಷಕ್ಕೆ ದೇಶದಲ್ಲಿ ದೊಡ್ಡ ಸೇವೆ ಮಾಡಿದಂತ, ಅತ್ಯುನ್ನತ ಸೇವೆಯನ್ನು ಮಾಡಿದಂತ ಅವರನ್ನು ಗುರುತಿಸುವಂತ ಕಾರ್ಯ ಕೂಡ ಆಗ್ತಾ ಇದೆ. ಅದು ಅಲ್ಲದೆ ಇಲ್ಲಿ ಶಾಲೆ ಕಾಲೇಜುಗಳಲ್ಲಿ ಅವರಲ್ಲಿ ಉತ್ತಮ ಕೆಲಸ ಮಾಡುತ್ತಿರುವಂತ ಶಾಲೆಗಳನ್ನು ಗುರುತಿಸಿ ಅವರ ಹೆಸರಿನಲ್ಲಿ ಅವರನ್ನು ಅಂದ್ರೆ ಹಣ ಮತ್ತು ಇತರ ರೀತಿಯಲ್ಲಿ ಕೊಟ್ಟು ಅವರನ್ನು ಪುರಸ್ಕರಿಸಿ ಪ್ರೋತ್ಸಾಹಿಸುವಂತ ಕಾರ್ಯ ಕೂಡ ಆಗ್ತಾ ಇದೆ. ನಿಟ್ಟೆಯ ನಿರ್ಮಾತೃ ಕೌಡೂರು ಸದಾನಂದ ಹೆಗಡೆ. ಈ